ತಮಸ್ತು ಮಾ ವಿದ್ವೇಷಾವಹೈ. ಓಂ ಶಾಂತಿ ಶಾಂತಿ. ಗಣೇಶ ಪಂಚಮ ಹೇಳ್ತೀನಿ. ಮುದಾಕರ ತಮೋದಕಂ ಸದಾ ವಿಮುಕ್ತಿ ಸಾಧಕಂ. ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ. ಮುದಾಕರತಮೋದಕಂ ಸದಾ ವಿಮುಕ್ತಿ ಸಾಧಕಂ. ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ. ಅನಾಯಕೈಕ ನಾಯಕಂ ವಿನಾಶಿತೇ ಭದೈತ್ಯಕಂ. ಅನಾಯಕೈಕ ನಾಯಕಂ ವಿನಾಶಿತೇ ದೈತ್ಯಕಂ. ಅನಾಯಕೈಕ ನಾಯಕಂ ವಿನಾಶಿತೇ ಭದೈತ್ಯಕಂ. ಮತಾಶುಭಾಶು ನಾಶಕಂ ನಮಾಮಿ ತಂ ವಿನಾಯಕಂ. ನತಾಶುಭಾಶು ನಾಶಕಂ ನಮಾಮಿ ತಂ ವಿನಾಯಕಂ. ನತೇತರಾತಿ ಭೀಕರಂ ನವೋದಿ ತಾರ್ಕ ಭಾಸ್ವರಂ. ನ ಮತ್ಸುರಾರಿ ನಿರ್ಜರಂ ನ ತಾಧಿಕಾ ಪದುತ್ತರಂ. ನ ತೀತರಾತಿ ಭೀಕರಂ ನ ಬೋಧಿ ತಾರ್ಕ ಭಾಸ್ವರಂ. ನ ಮತ್ಸುರಾರಿ ನಿರ್ಜರಂ ನ ತಾಧಿಕಾ ಪದುತ್ತರಂ. ಸುರೇಶ್ವರಂ ನಿಧೀಶ್ವರ ಗಜೇಶ್ವರಂ ಗಣೇಶ್ವರಂ. ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ. ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ. ಸಮಸ್ತ ಲೋಕ ಶಂಕರ ನಿರಸ್ತ ದೈತ್ಯ ಗುಂಜರಂ. ತರೇತರೋದರಂ ವರಂ ವರೇವ ವಕ್ತ್ರಮಕ್ಷರಂ. ಸಮಸ್ತ ಲೋಕ ಶಂಕರಂ ನಿರಸ್ತ ಹೇತರೋದರಂ ವರಂ ವರೇವ ವಕ್ತ್ರಮಕ್ಷರಂ. ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ. ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ. ಮನಸ್ಕರಂ ನಮಸ್ಕೃತಾಂ ನಮಸ್ಕರೋ ವಿಭಾಸ್ವರಂ. ಅಕಿಂಚನಾರ್ತಿ ಮಾರ್ಜನಂ ಚಿರಂದನೋ ವಿಭಾಜನಂ. ಮುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ. ಪ್ರಪಂಚನಾಶಭೀಷಣ ಧನಂಜಯಾದಿ ಭೂಷಣಂ ಕಪೋಲದಾನವಾರಣಂ ಭಜೇ ಪುರಾಣ ವಾರಣಂ ನಿತಾಂತ ಕಾಂತ ದಂತ ಕಾಂತಿ ಮಂತ ಕಾಂತ ಕಾತ್ಮಜಂ ಅಚಿಂತ್ಯ ರೂಪ ಮಂತ್ರಹೀನ ಮಂತರಾಯ ಕುಂತನಂ ಹೃದಂತರೆ ನಿರಂತರಂ ವಸಂತಮೇವ ಯೋಗಿನಾ ಅಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ ಮಹಾಗಣೇಶ ಪಂಚರತ್ನ ಮಾದರೇಣ ಯೋನ್ವಾಂ ಪ್ರಜಲ್ಪತಿ ಪ್ರಭಾತಕೆ ಹೃದಿ ಸ್ಮರನ್ ಗಣೇಶ್ವರಂ ಅರೋಗತಾಂ ಅದೋಷತಾಂ ಸುಸಾಹಿತೀಂ ಸುಪುತ್ರತಾಂ ಸಮಾಹಿತಾಯುರಷ್ಟಭೂತಿಮಭ್ಯುಪೈತಿ ಸೋಚಿರಾ ಸಮಾಹಿತಾಯುರಷ್ಟಭೂತಿಮಭ್ಯುಪೈತಿ ಸೋಚಿರಾ ಓಂಕಾರಂ ಪಾದಶೋ ವಿದ್ಯಾತ್ ಓಂಕಾರಂ ಪಾದಶೋ ವಿದ್ಯಾತ್ ಆದಾ ಮಾತ್ರಾನ ಸಂಶಯಃ ಆದಾ ಮಾತ್ರಾನ ಸಂಶಯಃ ಓಂಕಾರಂ ಪಾದಶೋ ಜ್ಞಾತ್ವಾ ಓಂಕಾರಂ ಪಾದಶೋ ಜ್ಞಾತ್ವಾ ಕಿಂಚಿದಪಿ ಚಿಂತಯೇ ಅರವತ್ತೊಂಬತ್ತನೇ ಭಾಷ್ಯ ಅರವತ್ತೊಂಬತ್ತನೇ ಭಾಷ್ಯ ಪೂರ್ವವದ ಪೂರ್ವವದ ಅತ್ರ ಏತೆ ಶ್ಲೋಕಾಃ ಭವಂತಿ ಈ ಮುಂಚಿತವಾಗಿ ಏನು ವಿಷಯಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಅದೇ ಪ್ರಕಾರ ಏತೆ ಶ್ಲೋಕಾಃ ಭವಂತಿ ಕಾರಿಕೆ ಅಲ್ಲ ಮಾಂಡುಕ್ಯ ಉಪನಿಷತ್ತಿನ 12ನೇ ಶ್ಲೋಕದಲ್ಲಿ ಏನು ವಿಷಯ ಇದೆಯೋ ಅದೇ ವಿಷಯದ ಮೇಲೆ ಇನ್ನು ಮುಂದಿನ ಕಾರಿಕೆ ಶ್ಲೋಕದಲ್ಲಿ ವಿಶ್ಲೇಷಣೆಯನ್ನು ಮಾಡುತ್ತವೆ. ದಟ್ಸ್ ವಾಟ್ ಇಟ್ ಈಸ್ ಕನೆಕ್ಷನ್. ವಾಟ್ ಇಸ್ ದಿಸ್ ಅನ್ನೋದು ಕೊಟ್ಟಿದ್ದೇನು ಬೇರೆ ಇದೆಯೋ ಹಾಗಾದ ಉಪನಿಷತ್ತಿನ ಭಾಗವೋ ಅಲ್ಲ, ಉಪನಿಷತ್ತಿನ ಭಾಗವೂ ಅಲ್ಲ, ಉಪನಿಷತ್ ಬಿಟ್ಕೊಟ್ಟಿದ್ದು ಬೇರೆನೂ ಅಲ್ಲ. ಅದು ಏನಿದು ಆ ವಿಷಯದ ವಿಶ್ಲೇಷಣೆಯ ಕಂಟಿನ್ಯೂಯೇಷನ್. ಅದು ಏನು 12ನೇ ಶ್ಲೋಕದ ವಿಷಯ ಇತ್ತು, ತುರ್ಯ ಆತ್ಮ ಚತುಷ್ಪ ಅವನು ಶಿವಂ ಮಂಗಳಂ. ಇಂತಹ ಆ ವಿಷಯವನ್ನು ಮುಂದುವರಿಸಿ ಮತ್ತೆ ಚಿಂತನೆಯನ್ನು ಮಾಡಲಾಗಿದೆ ಈ ಶ್ಲೋಕದಲ್ಲಿ. ಯಥೋಕ್ತೈಃ ಸಾಮಾನ್ಯೈಃ ಪಾದಾಯೈವ ಮಾತ್ರಾಃ ಮಾತ್ರಾಶ್ಚ ಪಾದಾಃ ಮಾತ್ರಾಶ್ಚ ಪಾದಾಃ. ಏನಪ್ಪ ಹಿಂದೆ ಹೇಳಿದ್ದು, ಹಿಂದೆ ಹೇಳಿದ್ದು ಸರಿಹೊಂದುವಂತಹ ಸಮತಟ್ಟಾಗಿರುವಂತಹ ಬೇರೆ ಇನ್ನಾವುಗಳ ಹೋಲಿಕೆಯೂ ಇಲ್ಲದೇ ಇದ್ದಂತಹ ಮಾತ್ರ ಪಾದ ಪಾದ ಮಾತ್ರ ಈ ಮುಂಚಿತ ಹೇಳಿದ ವಿಷಯ. ಸಾಮಾನ್ಯೇಹಿ ಪಾದ ಏವ ಮಾತ್ರ, ತಾತ್ಪರ್ಯವಾಗಿ ಹೇಳಬೇಕು ಅಂತಂದ್ರೆ ಪಾದಗಳೇ ಮಾತ್ರ. ಮಾತ್ರ ಅಂದ್ರೆ ಏನು? ಅ ಊ ಪಾದಗಳು ಅಂದ್ರೆ ಏನು? ವಿಶ್ವ ಐದಸ ಪ್ರಾಜ್ಞ. ಹೀಗಾಗಿ ಪಾದಗಳೇ ಮಾತ್ರೆಗಳು. ಮತ್ತೇನು ಮಾತ್ರ ಮತ್ತೆ ಬೇರೆ ಅಲ್ಲ, ಮಾತ್ರಗಳು ನಥಿಂಗ್ ಬಟ್ ಪಾದ ವಿಶ್ವ ತೈಜಸ ಪ್ರಾಜ್ಞ ಅನ್ನುವ ಏನು ಪಾದಗಳಿದೆಯೋ ಈ ಪಾದಗಳೇ ಆ ಮಾತ್ರ, ಆ ಮಾತ್ರನೇ ಈ ಪಾದ. ಆಯ್ತು, ಮಾತ್ರಶ್ಚ ಪಾದ. ಆದ್ದರಿಂದ ಏನ್ ಮಾಡ್ಬೇಕೀಗ? ತಸ್ಮಾತ್ ಓಂಕಾರಂ ಪಾದಶಃ ವಿದ್ಯಾತ ಇತ್ಯರ್ಥಃ. ಓಂಕಾರವನ್ನ ಸ್ವತಂತ್ರವಾಗಿ ನೀವು ಅಭ್ಯಸಿಸಬಾರದು. ಸ್ವತಂತ್ರವಾಗಿ ಓಂಕಾರವನ್ನ ವಿಶ್ಲೇಷಣೆ ತಗೋಬಾರ್ದು. ನಿಮ್ಮತ್ತ ಏನ್ ಮಾಡ್ಬೇಕು ಹೇಳ್ತಾರೆ, ಓಂಕಾರ ಓಂಕಾರಂ ಪಾದಶಃ ವಿದ್ಯಾತ್. ಓಂಕಾರವನ್ನ ಪಾದಗಳನ್ನು ಸೇರಿಸಿಕೊಂಡೇ ನೀವು ಓಂಕಾರ ಹೇಳ. ಅದಕ್ಕೆ ನಾವು ಏನಪ್ಪ ಅದು, ಹಾ ನಡಬಾರ್ದು ನಡಬಾರ್ದು ವಿಶ್ವ ಓ ಏನಿದು ಕೈಸ. ಹಾಗಲ್ಲ, ಆ ಮೂರ ಮಾತ್ರಕ್ಕೆ ಮುಗಿಬೇಕು, ಒಂದೊಂದು ಒಂದೇ ಮಾತ್ರ ಆಗಬೇಕು. ಅಷ್ಟೊಳಗೆ ಇವು ಅಷ್ಟು ಅರ್ಥಗಳನ್ನು ಸೇರಿಸ್ಬೇಕು, ಅವಾಗ ಪಾದಶಃ ನಾವು ಮೆಡಿಟೇಷನ್ ದೊಳಗ ಆ ಭಾಗದಲ್ಲಿ ಇದ್ದೀವಿ. ಈಗ ಯಾವ ಭಾಗದಲ್ಲಿ ಅಂತಂದ್ರೆ ಶಬ್ದದ ಉತ್ಪತ್ತಿ. ಆ ಉತ್ಪತ್ತಿ ಉತ್ಪತ್ತಿಯನ್ನು ಗುರುತಿಸೋದು ಮತ್ತು ಶಬ್ದದ ಉತ್ಪತ್ತಿಯ ಬಗ್ಗೆ ತಿಳುವಳಿಕೆ. ಏನು ತಿಳುವಳಿಕೆಗಳು? ಎರಡು ಭಾಗ, ಒಂದು ಭೌತಿಕ ಉಚ್ಚಾರ, ಇನ್ನೊಂದು ಸಂಸ್ಕಾರ. ಸಂಸ್ಕಾರ ಇದ್ದು ಭೌತಿಕವಾಗಿ ಉಚ್ಚಾರ ಆಗಲಿಲ್ಲ ಅಂತಂದ್ರೆ ಅದು ಇನ್ನೂ ವ್ಯಕ್ತವಾಗಿಲ್ಲ ಅಂತ. ವ್ಯಕ್ತವಾಗಿಯೂ ಸಂಸ್ಕಾರ ಇಲ್ಲ ಅಂತಂದ್ರೆ ಅದು ಹಂಗಾಗ್ತದೆ ಸಂಸ್ಕಾರ ಇಲ್ಲ. ಸೊ ಹೀಗಾಗಿ ಇದು ತಿಳುವಳಿಕೆ, ಉಚ್ಚಾರದ ಹಿಂದಿರುವ ತಿಳುವಳಿಕೆ. ಈಗ ಉಚ್ಚಾರದ ಉತ್ಪತ್ತಿ, ಆ ಉತ್ಪತ್ತಿ ತರಂಗದಲ್ಲಿ ಕನ್ವರ್ಟ್ ಆಗ್ತದೆ, ತರಂಗಗಳು ಹೊರಗಡೆ ಹೋಗ್ತದೆ, ಸ್ಥಿತವಾಗಿರ್ತಾರೆ. ನಂತರ ಅದರ ಡೆಸೊಲ್ಯೂಷನ್, ಅದು ಕರಿಯು ಶಾಂತಿ. ಇವು ಹಂತ ಹಂತವಾಗಿ ಧ್ಯಾನದ ವಿಷಯ. ಎಷ್ಟೆಲ್ಲದರಲ್ಲಿ ಕೂಡ ನೀನು ಸಾಕ್ಷಿ, ಎಚ್ಚರ ಹೇಗಿದೆಯೋ ಹಾಗೆ ಆ ಎಚ್ಚರವೇ ನೀನು. ಆ ಹಂತದಲ್ಲಿದೆ ನಾವೀಗ. ಉಳಿದಿದ್ದಲ್ಲ ಪೂರ್ವವತ, ಉಳಿದದ್ದೇನು? ಶರೀರ ತೊಳೆದು ಕೂಡಿಸೋದು, ಹೌದಲ್ಲ, ಸುಖವಾದ ಆಸನದಲ್ಲಿ ಕೂತ್ಕೊಬೋದು, ಯಾವ ಆಸನದಲ್ಲಿ ನಿದ್ರೆಗೆ ತೊಂದರೆ ಇರಬಾರ್ದು. ಅದೇ ತನ್ನ ಸುಖವಾದ ಆಸನ ಅಂದ್ರೆ ಸೊ ಯಾಕೋ ಯಾರು ಗೊರಕೆ ಹೊಡಿತಾ ಇಲ್ಲ. ಹೀಗಾಗಿ ನಿದ್ದೆ ಮಾಡ್ತಾ ಇದ್ದೀರೋ ಇಲ್ಲೋ ಅನ್ನೋದು ನಾನು ಗ್ಯಾರಂಟಿ ಹೇಳಲಿಕ್ಕಾಗಲ್ಲ. ಗೊರಕೆ ಕೇಳಿಸಿದ್ರೆ ಅನುಮಾನದಿಂದ ಹೇಳಬಹುದು. ದೇರ್ಫೋರ್ ಓಂಕಾರಂ ಪಾದಶಃ ವಿದ್ಯಾತ್. ಪಾದಗಳನ್ನ ಓಂಕಾರವಿಲ್ಲದೆ ವಿಶ್ಲೇಷಿಸಬಾರದು, ಓಂಕಾರವನ್ನ ಪಾದಗಳನ್ನು ಸೇರಿಸಿಕೊಂಡೇ ಜಿಜ್ಞಾಸ ಮಾಡಬೇಕು. ಓಂಕಾರ ಅಂದ್ರೆ ಮಾತ್ರ, ಮಾತ್ರ ಅಂದ್ರೆ ಪಾದ, ಪಾದ ಅಂದ್ರೆ ಮಾತ್ರ. ಎಷ್ಟು ಸರಳದ ನೋಡಿ. ಓಂಕಾರೇ ಜ್ಞಾತೆ, ಓಂಕಾರೇ ಜ್ಞಾತೆ ದೃಷ್ಟ ಅರ್ಥಂ, ದೃಷ್ಟ ಅರ್ಥಂ ಅದೃಷ್ಟ ಅರ್ಥಂ ವಾ, ಅದೃಷ್ಟ ಅರ್ಥಂ ವಾ ನ ಕಿಂಚಿತ್ ನ ಕಿಂಚಿತ್ ಪ್ರಯೋಜನಂ ಚಿಂತಯೇತ, ಪ್ರಯೋಜನಂ ಚಿಂತಯೇತ ಯಥಾರ್ಥತ್ವಾದ, ಯಥಾರ್ಥತ್ವಾದ ಇತ್ಯರ್ಥಃ. ಇತ್ಯರ್ಥಃ ಶಾಂತಾಯ್ತಿಗ ಏನಾಯ್ತು, ಓಂಕಾರವು ಶಾಂತವಾಯಿತು. ವಾಟ್ ಡಸ್ ಇಟ್ ಮೀನ್? ಪಾದಗಳು ಕೂಡ ಶಾಂತವಾಗ. ಅಕಾರವು ಯಾವಾಗ ಉಕಾರದಲ್ಲಿ ಮಧ್ಯವಾಗ್ತದೆ ಅವಾಗ ವಿಶ್ವ ವಿಶ್ವ ಶಾಂತನಾಗಿಬಿಟ್ಟ. ಉಕಾರವು ಯಾವಾಗ ಮಕಾರದಲ್ಲಿ ಶಾಂತವಾಗಿರ್ತದೆ ಅವಾಗ ತೈಜಸ್ಸನ್ನು ಶಾಂತನಾಗ. ಮಕಾರವು ಕ್ಷಣ ಮಾತ್ರ ಇದ್ದು ಪ್ರಾಜ್ಞನು ಅನಿಸಿಕೊಂಡು, ಆ ನಂತರ ಆ ಪ್ರಾಜ್ಞನು ಯಾವಾಗ ಲಯವಾಗಿ ಬಿಡ್ತಾನೆ ಅಮಾತ್ರ. ಈಗ ನೀ ಏನ್ ಮಾಡ್ದೀಗ ಎಷ್ಟು ಚಂದ ನೋಡ್ರಿ, ಪೂರ ಓಂಕಾರವನ್ನು ತಿಳಿದು ಓಂಕಾರೇ ಜ್ಞಾತೆ ಪೂರ ಓಂಕಾರ ತಿಳಿದ್ಬಿಟ್ಟೆ. ವಿಶ್ವ ತೈಸ ಪ್ರಾಜ್ಞ ಬಂದ್ಬಿಟ್ರು ಎಲ್ಲರೂ. ಯುಷ್ಮತ್ ಜ್ಞಾತೆ, ಇವರೆಲ್ಲರೂ ನಿನ್ನ ಅರಿವಿನ ಇರವಿನಲ್ಲಿ ಎಲ್ಲರೂ ಲಭ್ಯ ಇದ್ದಾರೆ. ಐ ರಿಪೀಟ್, ನಿನ್ನ ಅರಿವಿನ ಇರವಿನಲ್ಲಿ ಇವರೆಲ್ಲ ಲಭ್ಯ ಇದ್ದಾರೆ. ಇವರೆಲ್ಲ ಯಾರು? ಅಕಾರ ಉಕಾರ ಮಕಾರ ವಿಶ್ವ ದೈಸ ಪ್ರಾಜ್ಞ ಯಾವಾಗ ಆ ಕ್ಷಣದಲ್ಲಿ ನ ದೃಷ್ಟಾರ್ಥಂ ನ ಅದೃಷ್ಟಾರ್ಥಂ. ನೀವು ಪ್ರತ್ಯಕ್ಷವಾಗಿಯೂ ಆಗಬೇಕಾದದ್ದೇನು ಇಲ್ಲ, ಪರೋಕ್ಷವಾಗಿ ಆಗಬೇಕಾದದ್ದು ಏನೂ ಇಲ್ಲ. ದೃಷ್ಟಾರ್ಥಂ ಅದೃಷ್ಟಾರ್ಥಂ ವಾ ನ ಕಿಂಚಿತ್ ಪ್ರಯೋಜನಂ ಚಿಂತೆಯೇ. ಒಂದು ವೇಳೆ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ಗಳಾಗಲಿ, ನಿರೀಕ್ಷೆಗಳಾಗಲಿ, ಡಿಸೈರ್ಸ್ಗಳಾಗಲಿ ಯಾವೊಂದೂ ಇಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ನೀವು ಉಳಿದಿದ್ದಾದರೆ ಕೃತಾರ್ಥತ್ವಾದ ಏನಾಗ್ಬಿಟ್ಟು ಕೃತಕೃತ್ಯನಾಗಿಬಿಟ್ಟು, ನೀನು ಕೃತಕೃತ್ಯನಾಗಿಬಿಟ್ಟು. ಏನ್ ಕೃತಕೃತ್ಯ? ಮಾಡಬೇಕಾದದ್ದು ಕಳ್ಕೋಬೇಕಾದದ್ದು ಕಳ್ಕೊಂಡದ್ದು ಪಡ್ಕೊಂಡದ್ದು ಒಂದೂ ಬಾಕಿ ಉಳಿಯದೇ ಇದ್ದಾಗ ಅದಕ್ಕೆ ಕೃತಕೃತ್ಯತ ಅಂತ ಕರೀತಾರೆ. ಅದು ಇಲ್ಲದೆ ಹೋದರೆ ಒಂದಿಲ್ಲ ಒಂದು ಕರ್ತವ್ಯ ದಕ್ಷತೆ, ಕರ್ತವ್ಯದ ನೆಪಗಳು, ಕರ್ತವ್ಯದ ಭಾಗಗಳು ನಮ್ಮ ಪಾಲಿಯನ್ನು ಇರುತ್ತಾರೆ. ಫೈನಲ್ ಗುರುಗಳು ಹೇಳಿದ ಮಾತು ಕೇಳಬೇಕಲ್ಲ, ಅದು ಕರ್ತವ್ಯ ಆಗಿದೆ. ಬಂದು ಹಾಗಾದ್ರೆ ಸ್ವಾಮಿ ಸರಿಯಾದ ಆಟಿಟ್ಯೂಡ್ ಯಾವುದು? ಯಾವ ಕರ್ತವ್ಯ ಇಲ್ಲ, ಏನಿಲ್ಲ, ಎಲ್ಲಿ ಗುರು ಎಲ್ಲಿ ಶಿಷ್ಯ. ಕಿಂಚಿತ್ ಪ್ರಯೋಜನಂ ಚಿಂತೆಯೇ ಅಲ್ಲಿ ಆಗಬೇಕಾದ್ದು ಏನೂ ಇಲ್ಲ, ಕಳ್ಕೋಬೇಕಾದ್ದು ಏನು ಇದೇ ಹೇಗಿದ್ರೆ ಪೂರ್ಣ ಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚದೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ದಟ್ಸ್ ವಾಟ್ ಇಟ್ ಇಸ್. ಇದು ಏನಂತಂದ್ರೆ ಪೂರ್ಣತ್ವದ ಸಂಕೇತ. ದೃಷ್ಟ ಅದೃಷ್ಟ ಅವುಗಳ ಹಾವುಗಳನ್ನು ಬಯಸದೇ ಇದ್ದಂತಹ ತೃಪ್ತವಾದ ಯಾವ ಸ್ಥಿತಿ ಇದೆಯೋ ಅಲ್ಲಿ ನೀವು ಅಮಾತ್ರ ಮೂಲಕವಾಗಿ ನೀನು ತುರಿಯನಾಗಿ ಉಳಿದಿದ್ದೆ ಆದರೆ ಅದು ಕೃತಾರ್ಥತ. ಬುದ್ಧಿ ಗುಹೆಯಲ್ಲಿ ಸ್ಪಷ್ಟವಾಗಬೇಕು, 100% ಕ್ಲಾರಿಟಿ ಇರಬೇಕು. ಸಂದೇಹ ಸಂಶಯ ಅವುಗಳ ಹಾವುಗಳಿಗೂ ಅವಕಾಶ ಕೊಡದೆ ಇದ್ದಂತಹ ಒಳಗ ಪಶ್ಚಾತ್ತಾಪದ ಅಳಕಿರಬಾರ್ದು, ಎಕ್ಸ್ಪೆಕ್ಟೇಷನ್ಸ್ಗಳಿರಬಾರ್ದು. ಎಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರ್ತವೆ ಅಲ್ಲಿ ರಾಗದ್ವೇಷ ಇರ್ತದೆ. ಆತ್ಮನಲ್ಲಿ ರಾಗದ್ವೇಷ ಇಲ್ಲ. ಹೇಳ್ಬಿಟ್ಟ ಮಹಾರಾಯ ಯಜ್ಞ ಬಿಲ್ಪತ್ರಿಗೆ ಕ್ವಶನ್ ಆನ್ಸರ್. ನನಗೆ ಯಾವ ಅಳಕು ಇಲ್ಲ. ಈಗ ನೀವು ಹೇಳು, ನಿಮ್ಗೆಲ್ಲ ಗೊತ್ತದಲ್ಲ ಬಿಲ್ಪತ್ರಿ ಯಾಕೆ ಉಪಯೋಗ ಮಾಡ್ಬೇಕು ಹೇಳು ಸುಂದರ್. ನೀವು ಹೇಳ್ರಿ ಶ್ರೀನಿವಾಸ್, ಬಿಲ್ಪತ್ರಿಯನ್ನು ಯಾಕೆ ಉಪಯೋಗ ಮಾಡ್ತಾರೆ ಶಿವರಾತ್ರಿ ದಿವಸ ಅಥವಾ ಶಿವನಿಗೆ ಆರಾಧನೆ? ಶಿವನಿಗೆ ಅದು ಸಿಂಬಾಲಿಕ್ ಆಗಿ ಮೂರು ದಳಗಳಿರೋದ್ರಿಂದ ತ್ರಿದಳ ಕಾರಣವಾಗಿ ಅದು ಉಪಯೋಗಿಸ್ತೀವಿ ಅಂತ ಒಂದು ಪ್ರತೀತಿ. ಅಲ್ಲಲ್ಲ ಹೇಳಿ, ಅದು ಅವರಿಗೆ ಅರ್ಥ ಬೇಕು. ನೀವು ಶಿವನಿಗೆ ಮೂರು ದಳದ ಈ ಬಿಲ್ಪತ್ರಿಯನ್ನು ಯಾಕೆ ಇರಿಸ್ತೀರಿ? ನೀವು ಸುಮ್ಮನೆ ಹೇಳಿಕ್ಕಿರ್ತೀರಿ. ಮೂರು ಕಣ್ಣವ ಅದಕ್ಕೆ ಮೂರು ಎಲೆಯದ ಮೂರು ನೀರಿಸ್ತೀವಿ. ಏರ್ಸೋ ರೂಢಿ ಅದ್ರ ಅದಕ್ಕೆ ನಾವು ಏರಿಸ್ತೀವಿ. ಇಂಥ ಉತ್ತರ ನಮ್ ಕೇಳಿಕೊಳ್ಳಿಕ್ಕಾಗ. ಯಾಕೆ ನೀವೆಲ್ಲ ಮುಖ ಸಣ್ಣ ಮಾಡಿದ್ವಿ ನೋಡಿದೆ ನಾನು. ಆ ಕ್ರೌಡ್ ನಲ್ಲಿ ಐ ಆಮ್ ಸಾರಿ ಐ ಡೋಂಟ್ ಹ್ಯಾವ್ ದಿ ಆನ್ಸರ್ ಫಾರ್ ದಿಸ್ ಅಂತ ನಾನು ಹೇಳಿದಾಗ ನನಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ನನಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿದಾಗ ನೀವೆಲ್ಲರ ಮುಖ ಸಣ್ಣ ಆಗಿತ್ತು. ಈಗ ನಾನು ನಿಮ್ಗೆ ಕೊಡ್ಲಿಕ್ಕೆ ಉತ್ತರ, ನೀವು ಕೊಟ್ಟಂತ ಉತ್ತರಗಳಂತೆ ನನಗೆ ಕೊಡ್ಲಿಕ್ಕಾಗುದು. ವೈಜ್ಞಾನಿಕವಾಗಿ ನಾವು ಇದ್ದಂತೆ ಆದ್ರೆ ಆಯುರ್ವೇದ ಅರ್ಥ ನನಗೆ ಗೊತ್ತಿಲ್ಲ, ತುಳಸಿದ ಅಲ್ಪ ಸ್ವಲ್ಪ ಗೊತ್ತಿಲ್ಲ. When you answer somebody, you must be well convinced first. ನಿನಗೆ ಖಚಿತವಾದಂತಹ ತಿಳುವಳಿಕೆ ಇಲ್ಲದಾದಾಗ ಇನ್ನೊಬ್ಬರಿಗೆ ಏನು ಉತ್ತರ ಕೊಡ್ತೀಯ? ಹಾಗೆ ಈ ತುರಿಯ ಸ್ಥಿತಿ ಅಂತ ಏನಿದೆಯೋ ಇದು ನಿನಗೇನೆ ಸೆಲ್ಫ್ ಕನ್ಫ್ಯೂಸ್ ಇದ್ದಂತಾದ್ರೆ ನೀ ಇನ್ನೊಬ್ಬರಿಗೆ ಏನು ತುರಿ ಹೇಳ್ಕೊಡ್ತೀಯ? ತುರಿಪ ಅಂತ ಹೇಳ್ತೀಯ ಅಷ್ಟೇ. क्या बात है, न किंचिदपि चिन्तय, न किंचिदपि चिन्तये तस्मात् कारणात् कृतार्थत्वात्. ಕೃತ್ಯನಾಗಿದ್ದ ನೋಡಿ, ನೀವು ವಿಚಾರ ಮಾಡ್ರಿ, ಯಾರ್ರಿ ಭಾರಿ ಚಿಂತೆ ಮಾಡ್ತಾರೆ, ಯಾರು ಭಾರಿ ಆಲೋಚನೆ ಮಾಡ್ತಾರೆ, ಅವ್ರಿಗೆ ಏನೇನೋ ಆಗೋದಿರ್ತದೆ, ಅವರಿಗೆ ಏನೇನೋ ಆಗೋದಿರ್ತದೆ, ಅವರಿಂದ ಯಾರಿಗೂ ಏನೇನೋ ಆಗೋದಿರ್ತದೆ, ಅವ್ರು ಮಾತ್ರ ಭಾರಿ ಚಿಂತೆ ಮಾಡ್ತಾರೆ, ಅದಕ್ಕೆ ರಾತ್ರಿ ಎಲ್ಲ ಒಳ್ಳಾಡ್ತಾರೆ. ಮಲ್ಕೊಳ್ಳೋ ಸುಮ್ಮನೆ ಮಂಗನ ಮಗನ ಹೋಗಿಲ್ಲ ಅಂತ ಅಂದ್ರೆ ಇಲ್ಲ, ನಿದ್ದೆ ಹತ್ತು 22 ವರ್ಷ ಏನ್ ಮಹಾ ಅಲ್ಲಿ ಕೂತಿರ್ತಾನೆ ಬಾಗಿಲ ಹತ್ರ ಕೃಚಿ ಹಾಕೊಂಡು ಹೋಗು ಅಲ್ಲಿ ಮಲ್ಕೊಳು. ಇಲ್ಲ ಯಾಕೋ ನಿದ್ದೆ ಹತ್ತು, ಯಾಕತ್ತ ವಯಸ್ಸು 22. ಅದೊಂದು ನೆಪ ಏನಿಲ್ಲ, 108 ಚಿಂತೆ ಹಚ್ಕೊಂಡಿರ್ತಾರೆ, ಎಲ್ಲ ಆರೋಪಿತ ಚಿಂತೆ, ಅಧ್ಯಾರೋಪಿತ ಚಿಂತೆ, ಏನೇನೋ ಪೂರ್ವಗ್ರಹ ಕಂಡೀಷನ್ಸ್ಗಳು. ಅಂದ್ರೆ ರಾಗದ್ವೇಷಗಳ ಸಮೂಹ. ಕೃತಕೃತ್ಯ ತಪ ಅಂದ್ರೆ ಹೆಂಗ್ ಬರ್ತದೆ? ಅದೇ ಕೃತಕೃತ್ಯತ ಬರಬೇಕು ಅಂತಂದ್ರೆ ತೃಪ್ತ ಭಾವ. ತೃಪ್ತ ಭಾವ ಅಂದ್ರೆ ಒಂದು ಸೇರಿಸೋದು ಅಲ್ಲ, ಒಂದು ಕಳೆಯೋದು ಅಲ್ಲ. ಅಂತಹ ಪರಬ್ರಹ್ಮ ಸ್ಥಿತಿಯೇ ಆ ತುರಿಯ ಸ್ಥಿತಿ, ಆ ತುರಿಯಲ್ಲೇ ನಾನು. ಅವನಿಗೆ ಕೃತಕೃತ್ಯದ ಪ್ರಾಪ್ತಿ ಆಗ್ತದೆ. ಮಾಡುವುದನ್ನೆಲ್ಲ ಮಾಡಿ ಆಯಿತು, ಮಾಡಬೇಕಾದದ್ದು ಭಾಗಶಃ ಉಳಿದಿಲ್ಲ. ಭಾಷ್ಯ ಮುಗಿತ. ಯುಂಜೀತ ಪ್ರಣವೇ ಚೇತ, ಯುಂಜೀತ ಪ್ರಣವೇ ಚೇತ, ಪ್ರಣವೋ ಬ್ರಹ್ಮ ನಿರ್ಭಯಂ, ಪ್ರಣವೋ ಬ್ರಹ್ಮ ನಿರ್ಭಯಂ, ಪ್ರಣವೇ ನಿತ್ಯಯುಕ್ತಸ್ಯ, ಪ್ರಣವೇ ನಿತ್ಯಯುಕ್ತಸ್ಯ, ನ ಭಯಂ ವಿದ್ಯತೆ ಕ್ವಚಿತ್, ನ ಭಯಂ ವಿದ್ಯತೆ ಕ್ವಚಿತ್. ಯುಂಜೀತ ಪ್ರಣವೇ ಚೇತ, ಯುಂಜೀತ ಪ್ರಣವೇ ಚೇತ, ಪ್ರಣವೋ ಬ್ರಹ್ಮ ನಿರ್ಭಯಂ, ಪ್ರಣವೋ ಬ್ರಹ್ಮ ನಿರ್ಭಯಂ, ಪ್ರಣವೇ ನಿತ್ಯಯುಕ್ತಸ್ಯ, ಪ್ರಣವೇ ನಿತ್ಯಯುಕ್ತಸ್ಯ, ನ ಭಯಂ ವಿದ್ಯತೆ ಕ್ವಚಿತ್, ನ ಭಯಂ ವಿದ್ಯತೆ ಕ್ವಚಿತ್. ಮುಂದಿನ ಭಾಗ ಏನು? ಪ್ರಣವೇ ಚೇತ ಯುಂಜೀತ. ಓಂಕಾರದಲ್ಲಿ ಅರಿವನ್ನ ಸೇರಿಸು. ಅರಿವು ತಪ್ಪಬೇಡ. ಸೇರಿಸೋದೇನು? ಚೇತಸ ಅಂದ್ರೆ ಅರಿವು. ಪ್ರಣವೇ ಯುಂಜೀತ, ಓಂಕಾರದಲ್ಲಿ ಸೇರಿಸು. ಸಕ್ಕರೆಯನ್ನ ಹಾಲಿನಲ್ಲಿ ಬೆರೆಸಿದಂತೆಯೋ, ಉಪ್ಪನ್ನ ನೀರಲ್ಲಿ ಬೆರೆಸಿದಂತೆಯೋ ಯಾವ ಥರ ಸೇರಿಸೋದು ಸ್ವಾಮಿ? ಯಾವ ಥರ ಸೇರಿಸೋದು? ಅರಿವು ತಪ್ಪಬೇಡ. ಅರಿವು ಅರಿವು ಓ ಅರಿವು ಓಂ, ಅರಿವು ಓಂ, ಅರಿವಿನಲ್ಲಿ ಓಂ, ಅರಿವಿನಲ್ಲಿ ಅಕಾರ, ಅರಿವಿನಲ್ಲಿ ಉಕಾರ, ಅರಿವಿನಲ್ಲಿ ಮಕಾರ, ಅರಿವಿನಲ್ಲಿ ವಿಶ್ವ, ಅರಿವಿನಲ್ಲಿ ತೈಜಸ, ಅರಿವಿನಲ್ಲಿ ಪ್ರಾಜ್ಞ. ಅರಿವು ತಪ್ಪೆ ಶೇಖೊಂಡ್ಕೊಂಡು ಶಾಂತ ಆಯ್ತು ಪ್ರಾಜ್ಞ, ಪ್ರಾಜ್ಞ ಆದ್ಮೇಲೆ ಅಮಾತ್ರ, ಅಮಾತ್ರ ಋತುರಿಯ, ವಿವಾಹ ಋತುರಿಯ. ಅಲ್ಲಿ ಅರಿವು ತಪ್ಪುದು. ಅದರಿಂದ ಭಗವಂತ ಕೈಲಾಸದಲ್ಲಿದ್ದಾನೆ. ಹೌದು, ವಿಶ್ವ ಪರ್ಯಟನ ಕಾರಿಕ ಎಷ್ಟು ಸರಳ ಮಾಡಿ ಬರ್ತಾರೆ ಅಂತ ನೋಡಿ. ಆ ಉಪನಿಷತ್ ನೋಡಿದ್ರ ಏನಪ್ಪ ಇದೇನು ಅರ್ಥನೇ ಆಗುದಿಲ್ಲ ಅನ್ನೋಂಗದ. ಅದೇ ವಿಷಯವನ್ನ ಕಾರಿಕಾದಲ್ಲಿ ಚಂದಾಗಿ ತಗೊಂಡ್ಬಂದು ಸುಲಿದು ಕೊಟ್ಟು ಉಣಿಸ್ಬಿಡ್ತಾರೆ. ಹೌದಾ? ಹೀಗಾಗಿ ಏನಾಗ್ಬಿಡ್ತೀಗ, ಪ್ರಣವ ಬ್ರಹ್ಮ, ಓಂಕಾರವೇ ಬ್ರಹ್ಮ. ಆಗೋದು ಹೋಗೋದು ಏನೂ ಇಲ್ಲ, ನಿರ್ಭಯಂ. ಹೋಗೋದಿತ್ತು ಅಂದ್ರೆ ಭಯ, ಆಗೋದು ಬಾಕಿ ಉಳಿದಿತ್ತು ಅಂದ್ರೆ ಆಂಗ್ಸೈಟಿ ಭಯ. ಐ ಡೋಂಟ್ ನೋ, ಆಂಗ್ಸೈಟಿ ಭಯ ಅನ್ನೋದೊಂದು ಇರ್ತದ ಅಂತ ಎಲ್ಲರೂ ಓದಿರ್ಲೋ, ಓದಿಲ್ಲ ಅಂದ್ರೆ ಇರ್ತದ ಅಂತ ಈಗ ಲಾಜಿಕಲಿ ಗುರುತಿಸ್ರಿ. ಅಂದ್ರೆ ಆಂಗ್ಸೈಟಿ ಭಯ ಅನ್ನೋದೊಂದು ಇರ್ತದಂತ. ಹಂಗೆ ನಾ ಎಲ್ಲಿ ಬೀಳ್ತೇನೋ ಅನ್ನೋದ ಅವಾಗ ಭಯ ಇರ್ತದ, ಎಲ್ಲಿ ಚಕ್ರ ಬರ್ತದೋ ಅದಕ್ಕೆ ಭಯ ಇರ್ತದೆ, ಎಲ್ಲಿ ಪ್ರಶ್ ಕಾಳ ಬರ್ತದೋ ಅಂತ ಭಯ. ಆಮೇಲೆ ಕೆಲಸ ಹಂಗಲ್ಲ, ಪರ್ಸ್ ಇರ್ತದ ಹಣ ಕಳೆದೋಗ್ರಿ, ಮಾತಾಜಿ ಯು ಹ್ಯಾವ್ ಬಿ ಕೇರ್ಫುಲ್. ಯಾಕೋ ಇತ್ತೀಚೆಗೆ ಬಹಳ ಆಗಿರ್ಬೇಕು. ನೀವು ಅಷ್ಟೇ ಸುಮ್ಮನೆ ಬ್ಲೈಂಡ್ ಆಗಿ ಉಳಿಬೇಕ್ರಿ. ಅಕಸ್ಮಾತ್ ಹತ್ತು ಇಪ್ಪತ್ತು ಅದಕ್ಕಿಂತ ಹೆಚ್ಚಿಗೆ ಎದ್ದಿರ್ತಾರೆ ಮಿತ್ರಣ. ಎಷ್ಟಾಗಿರ್ಲಿ ಹುಷಾರಾಗಿರ್ಬೇಕು ಮಕ್ಕಳಲ್ವಾ, ಅವ್ರಿಗೆ ಕಳ್ಳ ಆಗ್ಬೇಕು ಅಂತ ಕಲ್ಪನೆ ಮಾಡೋದಿಲ್ಲ. ಔಟ್ ಆಫ್ ಕ್ಯೂರಿಯಾಸಿಟಿ ನೋಡಿ, ಅಲ್ಲಿ ಕ್ಯೂರಿಯಾಸಿಟಿ ಅದ ಭಯ ಇಲ್ಲ. ಯು ಆರ್ ರೈಟ್, ಐ ವಾಸ್ ಟಾಕಿಂಗ್ ಆಫ್ ಆಂಗ್ಸೈಟಿ. ಓಕೆ ಓಕೆ, ಥ್ಯಾಂಕ್ ಯು. ಅಲ್ಲಿ ಆಗುವುದು ಹೋಗುವುದು ಯಾವುದೂ ಇಲ್ಲದೇ ಇದ್ದರಿಂದಾಗಿ ಭಯಕ್ಕೆ ಕಾರಣಗಳೇ ಇಲ್ಲ. ಭಯಕ್ಕೆ ಕಾರಣ ಯಾವಾಗಿರ್ತದೆ, ಭಯ ಯಾವಾಗಾಗ್ತದೆ, ಇವು ಇದ್ದಾಗ. ಯಾವಿರ್ಬೇಕು, ಏನಾಗ್ತದೇನೋ ಏನಾಗ್ತದೇನೋ ಭಯ, ಸಿಗ್ತದೋ ಇಲ್ಲೋ ಸಿಗ್ತದೋ ಇಲ್ಲೋ ಭಯ, ಕಳೆದೋಗ್ತದೆ ಅನ್ನೋ ಭಯ, ಇವು ಯಾವೂ ಇಲ್ಲ. ದೇಹದ ಕಂಟಿನ್ಯೂಟಿ ಅಥವಾ ದೇಹದ ಉಳಿಯುವಿಕೆ ಅಳಿಯುವಿಕೆ ಆಘಾತವಾಗುವಿಕೆ ಇದರಿಂದ ಇರುವಂತಹ ಆಂಗ್ಸೈಟಿಗೂ ಅಥವಾ ಭಯಕ್ಕೂ ನಾನಾ ಇಲ್ಲವಾಗಿ ಹೋಗ್ತೇನೆ ಅನ್ನೋ ಭಯಕ್ಕೂ ಬಹಳ ವ್ಯತ್ಯಾಸ. ಒಂದು ಭಯ ಕಂಟಿನ್ಯೂಟಿವ್ ಇದೆ, ಇದ್ರೂ ಇದ್ದಿತು. ಯಾವುದು? ದೇಹ ಆಘಾತ. ಅಲ್ಲಿ ಕೂಡ ಅದು ಆಘಾತವೋ ಅಥವಾ ಅದು ಆರೋಪಿತವೋ ನೋಡಬೇಕು, ಟ್ರಾನ್ಸ್ಲೇಷನ್ ಆಗಬೇಕಿದೆ. ದೇಹ ಕಳೆದೋಗ್ತದ ಅನ್ನೋದು ಆರೋಪಿತ. ಆರೋಪಿತವನ್ನ ಆರೋಪಿತ ಅಂತ ಗುರುತಿಸೋದ್ರೊಳಗೆ ಆರೋಪಿತವಾದದ್ರ ಭಯ ಅಲ್ಲೇ ಕರಿಬಿಡುತ್ತೆ. ಅಕ್ರಾಳ ವಿಕ್ರಾಳ ಎಂಥದೇ ಕನ್ನಡಿ ಹಾಕಿ ನೀವು ನೋಡಿದ್ರು ಕೂಡ ಮುಖ ಎಷ್ಟೇ ವಿಕಾರವಾಗಿ ಕಂಡಿದ್ರು ಕೂಡ ಅದು ಆರೋಪಿತ ಅನ್ನೋದು ನಿಮಗೆ ಗೊತ್ತಿದ್ದರಿಂದಾಗಿ ಅದ್ರ ಬಗ್ಗೆ ನಿಮಗೆ ಯಾವ ಭಯನೂ ಇಲ್ಲ, ಅದು ತಡಿಲ್ಲ. ಹಾಗೆ ಇಲ್ಲಿ ಆದ್ರೆ ಅದೇ ಮುಖ ಆಕ್ಸಿಡೆಂಟ್ ಆಗಿ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಹೊಲಿಗೆ ಹಾಕಿತ್ತು ಅಂತಂದ್ರೆ ಆವಾಗ ಒಂದು ಭಯ ಇತ್ತು. ಆ ಭಯಕ್ಕೆ ಏನ್ ಅರ್ಥ ಮಾಡ್ತೀರಿ? ಈಗ ನಿನಗೇನು ಆಗಿಲ್ಲ, ಆದ್ರೂ ಭಯ ಇದೆ ಅಲ್ಲಿ, ಅದು ಆರೋಪಿತ ಸತ್ಯ ಅನ್ನುವ ತಿಳುವಳಿಕೆ ಸ್ಪಷ್ಟ ಇರಬೇಕು. ತಿಳುವಳಿಕೆ ಸ್ಪಷ್ಟ ಇದ್ದಷ್ಟಕ್ಕೆ ಆ ನೋವು ಹೋಗಿರ್ತದೆ ಅಂತ ನಾ ಹೇಳಂಗಿಲ್ಲ. ನೋವಿರ್ತದೆ, ಆದ್ರೆ ಅದರಲ್ಲಿ ಸತ್ಯ ಬುದ್ಧಿ ಹೋಗಿರ್ತದೆ. ಕನ್ನಡಿಯಲ್ಲಿಯ ವಿಕಾರಿತವಾದ ಮುಖ ಆಕ್ಸಿಡೆಂಟ್ನಲ್ಲಿ ಮುಖ ವಿಕಾರಿತವಾದ ಮುಖ ನೋಡ, ಎರಡರೊಳಗೆ ಎಷ್ಟು ವ್ಯತ್ಯಾಸ. ಕನ್ನಡಿಯಲ್ಲಿ ವಿಕಾರಿತವಾದ ಮುಖ ಅದು ಇಲ್ಲೇ ಇಲ್ಲ, ಆಕ್ಸಿಡೆಂಟ್ನಲ್ಲಿ ವಿಕಾರಿತವಾದ ಮುಖ ಇದೆ, ಆದರೆ ಆರೋಪಿತವಾಗಿ ಮಿಥ್ಯಾ ಆಗಿದೆ. ನಿರ್ಭಯ ಬ್ರಹ್ಮ ಒಂದು ಸತ್ಯ, ಆ ಬ್ರಹ್ಮನೇ ನಾನು, ಹೀಗಾಗಿ ನಾನು ನಿರ್ಭಯನು. ಈ ಪ್ರಕಾರವಾಗಿ ಪ್ರಣವದಲ್ಲಿ ನಿತ್ಯವೂ ಮನನ ಮಾಡುವವನು ಪ್ರಣವೇ ನಿತ್ಯಯುಕ್ತಸ್ಯ. ಪ್ರಣವದಲ್ಲಿ ನಿತ್ಯವೂ ಕೂಡ ಯಾವನು ತೊಡಗಿರುತ್ತಾನೆ, ಪ್ರಣವ ಉಚ್ಚಾರದಲ್ಲಿ, ಪ್ರಣವ ಜಿಜ್ಞಾಸದಲ್ಲಿ, ಪ್ರಣವ ಮನನದಲ್ಲಿ, ಪ್ರಣವ ನಿಧಿಧ್ಯಾಸನದಲ್ಲಿ ಯಾವನು ನಿತ್ಯವೂ ತೊಡಗುತ್ತಾನೋ ಅವನಿಗೆ ಕ್ವಚಿತ್ ಭಯಂ ನ ವಿದ್ಯತೆ, ಯಾವುದರಿಂದಲೂ ಭಯವೂ ಇಲ್ಲ. ಇನ್ನೊಂದರಿಂದಲೇ ಆಗಲಿ ತನ್ನಿಂದಲೇ ಆಗಲಿ ತನಗೆ ಭಯ, ಇನ್ನೊಂದರಿಂದಲೇ ಆಗಲಿ ತನಗೆ ಭಯ ಅನ್ನೋದು ಅವನಿಗೆ ಇರುವುದಿಲ್ಲ. ಯುಂಜೀತ ಸಮಾದಧ್ಯಾತ ಯಥಾ ವ್ಯಾಖ್ಯಾತೆ ಪರಮಾರ್ಥರೂಪೇ ಪ್ರಣವೇ ಚೇತಃ ಮನಃ. ಪಾರಮಾರ್ಥಿಕವಾದ ಓಂಕಾರದಲ್ಲಿ ಕಮಾನ್ ಹೇಳಿ, ವ್ಯಾವಹಾರಿಕ ಓಂಕಾರ ಅಂದ್ರೇನು, ಪಾರಮಾರ್ಥಿಕ ಓಂಕಾರ ಅಂದ್ರೆ ಏನು? ಅಯ್ಯೋ, ಓಂಕಾರದ ಚಿಂತನೆಗೆ ಕೂತ್ಕೊಂಡ್ರೆ ಪಾರಮಾರ್ಥಿಕ, ಚಿಂತನೆ ಮಾಡ್ದನೆ ಹೇಳಿದ್ರೆ ಅದು ವ್ಯಾವಹಾರಿಕ. ಎಷ್ಟು ಸರಳ ಅದು. ಓಂ ಓಂ ಹರಿಯೋಂ ಹರಿಯೋಂ, ಹರಿಯೋಂ ಹರಿಯೋಂ, ಏನಿವೋ ವ್ಯಾವಹಾರಿಕ. ಪಾರಮಾರ್ಥಿಕ ಯಾವುದು? ಬೆಳಗ್ಗೆ ಕೂತಿದ್ರಲ್ಲ, ಅದು ಪಾರಮಾರ್ಥಿಕ. ಅದಕ್ಕೆ ಸಮ್ಯಕ್ ಅಧ್ಯಾತ ಸಮಾತ್ ಅಧ್ಯಾತ ಯಥಾ ವ್ಯಾಖ್ಯಾತೆ ಪರಮಾರ್ಥ ರೂಪೆ ಪಾರಮಾರ್ಥಿಕವಾದ ಪ್ರಣವ ಉಚ್ಚಾರದಲ್ಲಿ ಚೇತಃ ಯುಂಜೀತ ಅಲ್ಲಿ ಅರಿವು ತಪ್ಪದೇ ಇರು. ಅವರು ಮನಸ್ಸನ್ನು ತೊಡಗಿಸುವಂತ ಹೇಳ್ತಾರೆ. ಅದು ಅದಕ್ಕಿಂತ ಮೊದಲನೇ ಸ್ಟೆಪ್. ಮೊದಲನೇ ಸ್ಟೆಪ್ ಏನಂದ್ರೆ ಮೊದಲು ಓಂಕಾರದಲ್ಲಿ ಮನಸ್ಸಿನಲ್ಲಿ ಓಂಕಾರ ಬಿತ್ತಬೇಕು. ಮನಸ್ಸಿನಲ್ಲಿ ಓಂಕಾರವನ್ನು ಬಿತ್ತಿದಾಗ ಈಗ ಮನಸ್ಸು ಓಂಕಾರದಲ್ಲಿ ತೊಡಗಿದ್ದು ಅಂತ ಅರ್ಥ. ಆ ನಂತರ ನೀ ಅರಿವು ತಪ್ಪಿರೋದಕ್ಕೆ ಏನು ಅರ್ಥ? ಅದಕ್ಕೆ ನಾಳೆದ್ದು ಅರಿವು ತಪ್ಪದಂತೆ ಇರು. ಪರಮಾರ್ಥ ರೂಪೇ ಪ್ರಣವೇ ಚೇತಃ ಮನಃ ಯಸ್ಮಾತ್ ಪ್ರಣವ ಬ್ರಹ್ಮ ನಿರ್ಭಯಂ. ಯಾವ ಪ್ರಣವ ಬ್ರಹ್ಮ ಇದೆಯೋ, ಈ ಓಂಕಾರ ಬ್ರಹ್ಮ ಅಂತ ಯಾವುದಿದೆಯೋ ಇದು ನಿರ್ಭಯಂ, ಇದು ಭಯರಹಿತವಾಗಿದೆ ನೋಡಿ. ಯಸ್ಮಾತ್ ಕಾರಣಾತ್, ಏಕೆಂದರೆ ಅಂತ ಅರ್ಥ ತರಬೇಕು ನೋಡಿ. ಯಾಕಪ್ಪ ಹಾಗೆ ಮಾಡಬೇಕು? ಯಾಕಂತಂದ್ರೆ ಪ್ರಣವ ಬ್ರಹ್ಮ ನಿರ್ಭಯಂ, ಪ್ರಣವ ಬ್ರಹ್ಮ ಏನಾಗಿರ್ತದೆ? ನಿರ್ಭಯವಾಗಿರ್ತದೆ. ನಹಿ ತತ್ರ ಸದಾ ಯುಕ್ತಸ್ಯ ಅಯಂ ವಿದ್ಯತೆ ಕ್ವಚಿತ. ಯಾರು ಆ ಪ್ರಣವ ಉಚ್ಚಾರದಲ್ಲಿ ಬ್ರಹ್ಮನನ್ನ ಗುರುತಿಸ್ತಾರೆ, ಸದಾ ಯುಕ್ತಸ್ಯ ಸದಾ ಸತತವಾಗಿ ಗುರುತಿಸ್ತಾ ಇರ್ತಾರೆ, ಅವರಿಗೆ ಭಯಂ ಕ್ವಚಿತ ನ ವಿದ್ಯತೆ, ಅವರಿಗೆ ಯಾವುದೇ ಪ್ರಕಾರವಾದ ಭಯ ಇರುವುದಿಲ್ಲ. ವಿದ್ವಾನ್ ವಿದ್ವಾನ್ ಬಿಭೇತಿ ಕುತಶ್ಚನ ಇತಿ ಶ್ರುತೇ. ಪುತ್ರ ತೈತ್ರಿಯೇ, ತೈತ್ರಿಗೆ ಏನಾಗ್ತದೆ? ವಿದ್ವಾನ್ ಯಾವನು ತಿಳಿದವನಿದ್ದಾನೋ ಅವನಿಗೆ ಯಾವುದರಿಂದಲೂ ಭಯ ಇರುವುದಿಲ್ಲ. ಪ್ರಣವೋ ಹ್ಯಪರಂ ಬ್ರಹ್ಮ, ಪ್ರಣವಶ್ಚ ಪರಂ ಸ್ಮೃತಃ ಅಪೂರ್ವೋ ನಂತರೋ ಭಾಗ್ಯಃ ಅನಪರ ಪ್ರಣವೋ ವ್ಯಯಃ. ಪ್ರಣವೋ ಹ್ಯಪರಂ ಬ್ರಹ್ಮ, ಪ್ರಣವಶ್ಚ ಪರಂ ಸ್ಮೃತಃ ಅಪೂರ್ವೋ ನಂತರೋ ಭಾಗ್ಯಃ.